ಏನೊಂದು ಪ್ರಮುಖವಾದಂತ ಆರೋಗ್ಯ ಸಮಸ್ಯೆಗಳು ಬರ್ತವೆ. ಆಮೇಲೆ ರೈತರು ಏನು ಒಂದು ವಿಶೇಷವಾಗಿ ಕೋಳಿ ಸಾಕಾಣಿಕೆದಾರರು ಏನು ಒಂದು ಮುಂಜಾಗ್ರತೆ ಕ್ರಮಗಳನ್ನ ತಗೋಬೇಕು ಅಂತಕ್ಕಂತ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಗ್ರಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಮತ್ತು ಹಿರಿಯ ವಿಜ್ಞಾನಿಗಳಾದಂತ ಡಾಕ್ಟರ್ ಬಿ ಕೆ ರಮೇಶ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ಮಾಡಿಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಬಿ ಕೆ ರಮೇಶ್ ಅವರೇ. ನಮಸ್ಕಾರ ಸರ್, ರೈತ ಬಾಂಧವರಿಗೂ ಸಹ ನಮಸ್ಕಾರ. ಹೇಳಿ, ಮೊದಲೇದಾಗಿ ಬೇಸಿಗೆಯಲ್ಲಿ ಕೋಳಿಗಳಿಗೆ ಬರ್ತಕ್ಕಂತ ಪ್ರಮುಖ ಸಮಸ್ಯೆಗಳ ಬಗ್ಗೆ ಹೇಳಿ ನಮ್ಮ ಒಂದು ರೈತರಿಗೆ. ಕೋಳಿಗಳು ಅಂತ ಬಂದಾಗ ನಾವು ಬಹಳ ಮುಖ್ಯವಾಗಿ ಗಮನದಲ್ಲಿಡಬೇಕಾದ್ದು ಅವುಗಳ ದೈಹಿಕ ಉಷ್ಣತೆ. ಅವುಗಳ ದೈಹಿಕ ಉಷ್ಣತೆ ಸುಮಾರು 42 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಅಂದ್ರೆ ನಾವು ನಮ್ಮ ಮನುಷ್ಯರಿಗೆ ದೈಹಿಕ ಉಷ್ಣತೆ ಎಷ್ಟಂತ ಹೇಳಿದ್ರೆ ಅದು 37 ಡಿಗ್ರಿ ಸೆಂಟಿಗ್ರೇಡ್. ಅಂದ್ರೆ ದೇಹದ ಉಷ್ಣತೆಯನ್ನೇ ಸುಮಾರು ನಮ್ಮ ದೇಹದ ಉಷ್ಣತೆಗಿಂತ 5 ಡಿಗ್ರಿ ಸೆಂಟಿಗ್ರೇಡ್ನಷ್ಟು ಜಾಸ್ತಿ ಇರುತ್ತೆ. ಇದು ಬಹಳ ಮುಖ್ಯವಾಗಿ ಗಮನದಲ್ಲಿಡಬೇಕಾದಂತ ಅಂಶ ರೈತ ಬಂದು. ಹಾಗಾಗೇನೆ ಕೋಳಿಗಳನ್ನ ಮುಟ್ಟಿದ್ರೆ ತುಂಬಾ ಬಿಸಿ ಇದೆ ಅಂತ ಹೇಳ್ತಕ್ಕಂಥದ್ದು. ಅಂದ್ರೆ ದೇಹದ ಉಷ್ಣತೆನೇ ಜಾಸ್ತಿ. ಹಾಗಿದ್ದಾಗ ಅವುಗಳಿಗೆ ಒಂದು ಕಂಫರ್ಟಬಲ್ ಝೋನ್ ಅಂತ ಇರ್ತದೆ. ಹಿತಕರವಾದಂತ ಉಷ್ಣತೆ ಎಷ್ಟಿರಬೇಕು ಅಂತ ನಾವು ನೋಡ್ತಾ ಹೋದ್ರೆ 13 ಡಿಗ್ರಿಯಿಂದ 24 ಡಿಗ್ರಿ ಸೆಂಟಿಗ್ರೇಡ್ ವರೆಗೂ ಬಹಳ ಅವು ಆರಾಮದಾಯಕವಾಗಿರ್ತವೆ. ಜೊತೆಯಲ್ಲಿ ವಾತಾವರಣ ಉಷ್ಣತೆ ಇದ್ರೆ ಆ ತಾಪಮಾನ ಇದ್ರೆ 24 ಡಿಗ್ರಿ ವರೆಗೂ ಅವು ಬಹಳ ಚೆನ್ನಾಗಿ ಅವುಗಳ ಆರೋಗ್ಯ ಇರುತ್ತೆ. ಜೊತೆಯಲ್ಲಿ ಅವುಗಳ ಉತ್ಪಾದನಾ ಮಟ್ಟ, ಅದು ನಾವು ಮಾಂಸದ ಕೋಳಿಗಳಲ್ಲಾದ್ರೆ ಅವುಗಳ ದೇಹ ತೂಕ, ಮೊಟ್ಟೆ ಕೋಳಿಗಳಲ್ಲಾದ್ರೆ ಅವುಗಳ ಮೊಟ್ಟೆ ಇಡ್ತಕ್ಕಂತ ಪ್ರಮಾಣ ಹೆಚ್ಚಾಗಿರೋದನ್ನ ನೋಡ್ತೇವೆ. ಕೋಳಿ ಮನೆ ಉಷ್ಣತೆ ಬಹಳ ಮುಖ್ಯ ನಮ್ಗೆ. ಅದು ಈ 38 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಜಾಸ್ತಿ ಆಗ ಅದ್ರ ಒಳಗೇನೆ ಇರೋ ರೀತಿಯಲ್ಲಿ ನಾವು ಎಚ್ಚರಿಕೆಯನ್ನು ವಹಿಸಬೇಕು. ನಾವು ಪ್ರತಿ ಈಗ ನಾನು ಈಗಾಗಲೇ ಹೇಳ್ದಾಗೆ 24 ಡಿಗ್ರಿ ಸೆಂಟಿಗ್ರೇಡ್ ವರೆಗೂ ಕಂಫರ್ಟಬಲ್ ಝೋನ್. 24ಕ್ಕಿಂತ ಮೇಲೆ ಹೋದ ಹಾಗೇನೆ ಅವುಗಳಿಗೆ ಬೇರೆ ಬೇರೆ ಆರೋಗ್ಯದ ಸಮಸ್ಯೆಗಳು ಶುರು ಆಗ್ತವೆ. ಆದ್ರೆ ಅದು 37-38 ತಲುಪಿದ್ರೆ ಅದು ಹೆಚ್ಚು ತೊಂದರೆ ಕೊಡ್ತಕ್ಕಂತ ಅಂಶ. ಈಗ ನಮ್ ಬೇಸಿಗೆಯಲ್ಲಿ ಅದರಲ್ಲೂ ನಾವು ಬಳ್ಳಾರಿ ರಾಯಚೂರು ಈ ಭಾಗದಲ್ಲೆಲ್ಲ ನಮಗೆ ಏಪ್ರಿಲ್ ಮೇಲೆ 40, 41, 42 ಬಹಳ ಸಾಮಾನ್ಯವಾಗಿ ನೋಡ್ತಕ್ಕಂತ. ಹಾಗಾಗಿ ಕೋಳಿ ಮನೆಯ ವಾತಾವರಣ ಸಹ, ಕೋಳಿ ಮನೆಯಲ್ಲಿ ಇರ್ತಕ್ಕಂತಹ ಉಷ್ಣತೆ ತಾಪಮಾನ ಸಹ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಕೋಳಿ ಸಾಕಾಣಿಕೆ ಮಾಡ್ತಕ್ಕಂಥವ್ರು ಅತಿ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಬೇಕು. ಮತ್ತೆ ಕೋಳಿ ಮನೆಯ ವಾತಾವರಣ ಹೆಚ್ಚಾಗದ ರೀತಿ, ಅಂದ್ರೆ ತಾಪಮಾನ ಹೆಚ್ಚಾಗದ ರೀತಿಯಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸ್ತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕೆ ನಾವು ಮೊದಲೇ ಸಿದ್ಧತೆಯನ್ನು ಮಾಡಿ ಇಟ್ಕೊಂಡ್ಬಿಡ್ಬೇಕು. ಈ ಸಂದರ್ಭದಲ್ಲಿ ನಾವು ಒಂದು ವಿಚಾರ ಹೇಳ್ಬೇಕಂತ ಹೇಳಿದ್ರೆ, ಕೋಳಿ ಮನೆ ಕಟ್ಟುವಂತ ಸಂದರ್ಭದಲ್ಲೇನೆ ಕೆಲವು ವಿಚಾರಗಳನ್ನ ರೈತರು ಗಮನಿಸಬೇಕಾದ ಚಾಲ ಆಗ್ತದೆ. ಆಕ್ಚುಲಿ ಅದರಲ್ಲಿ ಬಹಳ ಮುಖ್ಯವಾಗಿ ಕೋಳಿ ಮನೆಯ ಅಗಲ ಅಗಲ ಯಾವಾಗ್ಲೂ 30 ಅಡಿಗಿಂತ ಹೆಚ್ಚಿರಬಾರ್ದು. ಉದ್ದ ಎಷ್ಟಾದ್ರೂ ಇರಬಹುದು, ಕೋಳಿ ಜಾಸ್ತಿ ಆದಂಗೆ ಉದ್ದ ಜಾಸ್ತಿ ಮಾಡ್ಕೊಳ್ಳಿ ರೈತರು. ಅಗಲ ಮಾತ್ರ 30 ಅಡಿಗಿಂತ ಹೆಚ್ಚಿರಬಾರ್ದು. ತಿಳಿದಂತ ಕೋಳಿ ಸಾಕಾಣಿಕೆದಾರರು ಸಾಮಾನ್ಯವಾಗಿ ಇದನ್ನ ಮೀರಲ್ಲ. ಯಾಕೆಂತ ಹೇಳಿದ್ರೆ ಎರಡೂ ಬದಿಯಲ್ಲಿ ಇರತಕ್ಕಂತ ಕಿಟಕಿಗಳಿಂದ ಏನು ಕ್ರಾಸ್ ವೆಂಟಿಲೇಷನ್ ಇರುತ್ತೆ, ಗಾಳಿ ಬರುತ್ತೆ, ಅದು ಸರಾಗವಾಗಿ ಇನ್ನೊಂದು ಕಿಟಕಿ ಮೂಲಕ ಹಾದೋಗಿರ್ಬೇಕು. ಇಲ್ಲ ಅಂತ ಹೇಳಿದ್ರೆ ಒಂದು ತಾಪಮಾನ ಕಡಿಮೆ ಆಗುದಿಲ್ಲ, ಇನ್ನೊಂದು ಅಮೋನಿಯಾ ಅನಿಲದ ಸಂಗ್ರಹ ಜಾಸ್ತಿ ಆಗ್ಬಿಟ್ಟು ಕೋಳಿಗಳಿಗೆ ಆರೋಗ್ಯದ ಸಮಸ್ಯೆಯನ್ನು ಉಂಟು ಮಾಡ್ತದೆ. ಮೊದಲನೇದು ಕೋಳಿ ಮನೆ ಅಗಲದ ಬಗ್ಗೆ ಹೆಚ್ಚು ಮುಖ್ಯವಾಗಿ ಗಮನ ವಹಿಸಬೇಕು. ಮತ್ತೆ ಗಾಳಿ ಕಿಂಡಿಗಳು ಬಹಳ ಮುಖ್ಯ ಕೋಳಿ ಮನೆಯಲ್ಲಿ. ಕೋಳಿ ಸಾಕಾಣಿಕೆದಾರರಿಗೆ ಅದರಲ್ಲೂ ಬಳ್ಳಾರಿ ರಾಯಚೂರಿನಂತಹ ಭಾಗಗಳಲ್ಲಿ ಕೋಳಿ ಸಾಕಾಣಿಕೆಯನ್ನ ಮಾಡ್ತಕ್ಕಂಥವ್ರು ಎರಡೂ ಬದಿಗಳಲ್ಲಿ ನಾವು ಸಾಮಾನ್ಯ ಕೋಳಿ ಮನೆಯ ದಿಕ್ಕನ್ನು ಹೇಗ್ ಕಟ್ತೀವಿ ಅನ್ನೋದು ಮುಖ್ಯ ಇಲ್ಲಿ. ಪೂರ್ವಕ್ಕೆ ಅಥವಾ ಪಶ್ಚಿಮಕ್ಕೆ ಮುಖವಾಗಿ ನಾವು ಮುಖ ಮಾಡಿಬಿಟ್ಟು ಕೋಳಿ ಮನೆಗಳನ್ನು ಕಟ್ಟಬೇಕು. ಅಂದ್ರೆ ಅವುಗಳ ಉದ್ದ ಏನಿರುತ್ತೆ ದಕ್ಷಿಣ ಅಥವಾ ಉತ್ತರಕ್ಕಿರುತ್ತೆ. ಈಗ ಮಾಡೋದ್ರಿಂದ ಬಿಸಿಲು ಹೆಚ್ಚು ಪ್ರಮಾಣದಲ್ಲಿ ಕೋಳಿ ಮನೆ ಒಳಗೆ ಬರೋದಿಲ್ಲ. ಸೊ ಹಾಗಾಗಿ ಪೂರ್ವಕ್ಕೆ ಅಥವಾ ಪಶ್ಚಿಮಕ್ಕೆ ಮುಖ ಮಾಡಿ ಕಟ್ಟತಕ್ಕಂಥದ್ದು ಕೋಳಿ ಮನೆ ಬಹಳ ಮುಖ್ಯ. ಹಾಗ ಮಾಡಿದಾಗ ಉದ್ದದಲ್ಲಿ ಏನಿರುತ್ತೆ ಅಲ್ಲಿ ಕಿಟಕಿಗಳಿರುತ್ತೆ ಎರಡೂ ಬದಿಯಲ್ಲಿ. ಆ ಕಿಟಕಿಗಳು ತುಂಬಾ ದೊಡ್ಡ ಕಿಟಕಿಗಳನ್ನ ನಾವು ಆಕ್ಚುಲಿ ಕೋಳಿಗಳು ಯಾವ ವಯಸ್ಸಿನಲ್ಲಿದ್ದಾವೆ ಅದರ ಆಧಾರದ ಮೇಲೂ ಕಿಟಕಿಗಳ ಎತ್ತರವನ್ನ ಹೇಳ್ತಾರೆ. ಸಾಮಾನ್ಯವಾಗಿ ಈ ಮೊಟ್ಟೆ ಕೋಳಿಗಳನ್ನ ಸಾಕ್ತಕ್ಕಂಥವ್ರು ಸಂಪೂರ್ಣ ಕೆಳಗೆ ಗೋಡೆನೇ ಇರೋದಿಲ್ಲ, ಸಂಪೂರ್ಣ ಜಾಲತೆಯನ್ನ ಇಟ್ಟಿರ್ತಾರೆ. ಯಾಕೆಂದ್ರೆ ಅಷ್ಟು ಪ್ರಮಾಣದ ಗಾಳಿ ಒಳಗ್ ಬರಬೇಕು ಅನ್ನೋ ದೃಷ್ಟಿಯಲ್ಲಿ ಇದು ಬೇಸಿಗೆಯಲ್ಲಿ ಬಹಳ ಅನುಕೂಲ ಮಾಡುತ್ತೆ. ಗಾಳಿ ಸರಿಯಾಗಿ ಆಡದೆ ಇದ್ರೆ ಸಹ ಅಲ್ಲಿ ಇರ್ತಕ್ಕಂತಹ ತಾಪಮಾನವನ್ನು ಹೊರಗೆ ತಗೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ನಾವ್ ಯಾವ್ದೇ ಮೆಷರ್ಸ್ ಅನ್ನ ತಗೊಂಡ್ರು. ಹಾಗಾಗಿ ಗಾಳಿ ಕಿಂಡಿಗಳು ಸಹ ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತವೆ. ಇನ್ನು ಈ ಮನೆ ಚಾವಣಿ ಅದು ಹೇಗಿರುತ್ತೆ? ಮೇಲ್ಚಾವಣಿ ಚಾವಣಿ ಸಹ ಮುಖ್ಯ. ಈಗ ನಾವು ಉಷ್ಣತೆ ಅಥವಾ ಉಷ್ಣಾಂಶ ತಾಪಮಾನ ಜಾಸ್ತಿ ಆಯ್ತು, ಕೋಳಿಗಳಿಗೆ ತೊಡ್ಕೊಳಕ್ ಆಗ್ತಾ ಇಲ್ಲ ಅಂತ ಸ್ನಾನ, ಅವುಗಳು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು ಕೋಳಿಗಳಲ್ಲಿ ಬೆವರು ಗ್ರಂಥಿಗಳಿಲ್ಲ, ನಮ್ ತರ ಬೆವರೋದಿಲ್ಲ. ಹಾಗಾಗಿ ಅವುಗಳ ತಾಪಮಾನ ಹೊರಗೆ ಹಾಕ್ಲಿಕ್ಕೆ ಬೇರೆ ವ್ಯವಸ್ಥೆ ಇಲ್ಲ. ಅವುಗಳು ಏನಿದ್ರು ಉಸಿರಾಟದ ಮೂಲಕ ಹೊರಗೆ ಹಾಕ್ಬೇಕು ಅಥವಾ ತಮ್ಮ ಚರ್ಮದ ಇಡೀ ದೇಹನೇ ಮತ್ತೆ ಗರಿಗಳಿಂದ ಮುಚ್ಚಲ್ಪಟ್ಟಿದೆ. ಹಾಗಾಗಿ ಅಲ್ಲೂ ಸಹ ಉಷ್ಣಾಂಶವನ್ನು ಹಾಕ್ಲಿಕ್ಕೆ ಅವುಗಳಿಗೆ ಹೆಚ್ಚು ವ್ಯವಸ್ಥೆ ಇಲ್ಲ ದೇಹದಲ್ಲಿ. ಹಾಗಾಗಿ ಮೇಲೆ ಜುಟ್ಟೇನಿರುತ್ತೆ ಅಂತ ಸಣ್ಣ ಭಾಗಗಳಿಂದ ಒಂದಿಷ್ಟು ಉಷ್ಣಾಂಶ ಹೊರಗೋಗ್ತದೆ. ಆದ್ರೆ ಉಸಿರಾಟದಿಂದ ಅವುಗಳು ಹೆಚ್ಚು ಉಷ್ಣಾಂಶವನ್ನ ಹೊರಗೆ ಹಾಕ್ಲಿಕ್ಕೆ ನೋಡ್ತವೆ. ತಾಪಮಾನ ಹೆಚ್ಚಾದಂತೆ ಯಾವಾಗ್ಲೂ ನೋಡ್ಬೋದು ಕೋಳಿಗಳು ಬಾಯಿ ತರದ್ ಬಿಟ್ಟೇನೆ ಹೊರಗೆ ಹಾಕ್ಲಿಕ್ಕೆ ನೋಡ್ತಾ ಇರ್ತವೆ. ಅಂತ ಸಂದರ್ಭದಲ್ಲಿ ನಾವು ಈ ಕೋಳಿ ಮನೆಯನ್ನು ತಂಪಾಗಿಡೋದು ಹೇಗೆ ಅಂತ ನೋಡಿದಾಗ ಚಾವಣಿ ಬಹಳ ಮುಖ್ಯವಾಗಿ. ಚಾವಣಿಗೆ ಬಂದಾಗ ನಾವೀಗ ಲೋಕಲ್ ಆಗಿ ಏನು ಕೋಳಿ ಫಾರ್ಮ್ಗಳನ್ನ ಮಾಡ್ತಿರ್ತಾರೆ, ಬಹಳ ಸರಳವಾಗಿ ಚಾವಣಿ ಮೇಲೆ ಈ ತೆಂಗಿನ ಗರಿಗಳನ್ನ ಶಾಖವನ್ನು ಇರ್ತಕ್ಕಂಥದ್ದಕ್ಕೆ ನಾವು ವ್ಯವಸ್ಥೆ ಮಾಡ್ಕೋಬೇಕು. ತೆಂಗಿನ ಗರಿ ಅಥವಾ ಹುಲ್ಲಿನ ಹಾಸುಗಳನ್ನ ಹಾಕೊಂಡ್ಬಿಟ್ಟು ಹೆಚ್ಚು ಶಾಖ ಮನೆ ಒಳಗೆ ಬರದ ರೀತಿಯಲ್ಲಿ ನಾವು ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು. ಮತ್ತೆ ಬಹಳ ಮುಖ್ಯವಾಗಿ ಕೋಳಿ ಮನೆಯ ಎತ್ತರ ಏನಿದೆ ಅದು ಬಹಳ ಮುಖ್ಯ. ಗಾಳಿ ಮತ್ತೆ ಗಾಳಿ ಸರಾಗುವಾಗ ಆಡ್ಬೇಕು ಅಂತ ಹೇಳಿದ್ರೆ ಮಧ್ಯಭಾಗದಲ್ಲಿ ನಾವೇನು ಎತ್ತರ ಇರುತ್ತೆ ಅದು ಕನಿಷ್ಠ 12 feet ಎತ್ತರ ಇರಬೇಕಂತ ಹೇಳ್ತೀವಿ. ಸೈಡ್ ವಾಲ್ಸ್ 6-8 feet ಎತ್ತರ ಇರಬೇಕು. ಹಾಗಿದ್ರೆ ಸುಲಭವಾಗಿ ಗಾಳಿ ಸರಾಗವಾಗಿ ಆಡ್ತಕ್ಕಂಥದ್ದು. ಮತ್ತೆ ಸೈಡ್ ವ್ಯಾಲ್ಸ್ ಅಲ್ಲಿ ಒಂದಿಷ್ಟು ವರಚಾಚಿರುತ್ತೆ ಚಾವಣಿ, ಅದು ಸಹ ಮುಖ್ಯ. ವರಚಾಚಿ ಇರ್ತಕ್ಕಂಥ ಚಾವಣಿ ಸುಮಾರು 3 feet ವರಚಾಚಿರ್ಬೇಕಂತ ಹೇಳ್ತೀವಿ ನಾವು. ಅದು ಯಾಕೆ ಮುಖ್ಯ ಅಂತ ಹೇಳಿದ್ರೆ ನೇರವಾದಂತ ಬಿಸಿಲು ಮನೆ ಒಳಗೆ ಬರದ ರೀತಿಯಲ್ಲೂ ಅದು ಸ್ವಲ್ಪ ತಡೆಯುತ್ತೆ. ಸೊ ಇದು ಸಣ್ಣ ಸಣ್ಣ ಅಳವಡಿಕೆಗಳು ಸಹ ಕೋಳಿ ಮನೆಯನ್ನು ಕಟ್ಟತಕ್ಕಂಥ ಸಂದರ್ಭದಲ್ಲಿ ನಿರ್ವಹಣೆಗೆ ಬಹಳ ಅನುಕೂಲ ಮಾಡ್ತವೆ ಅಂತಕ್ಕಂಥದ್ದು. ಇನ್ನೊಂದು ನಾನು ಈಗಾಗಲೇ ಹೇಳಿದಾಗೆ ಉಸಿರಾಟದ ಮೂಲಕ ಅವು ತಮ್ಮ ತಾಪಮಾನವನ್ನು ಹೊರಗಾಕೋದ್ರಿಂದ ಆ ಸಂದರ್ಭದಲ್ಲಿ ಸಾಕಷ್ಟು ನೀರಿನಂಶನೂ ದೇಹದಿಂದ ಹೊರಗೋಗ್ಬಿಡ್ತದೆ ಉಸಿರಾಟದ ಮೂಲಕ. ಹಾಗಿದ್ದಾಗ ನಿರ್ಜಲೀಕರಣ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಹೆಚ್ಚು ಟೆಂಪರೇಚರ್ ಇದ್ದಂತ ಸಂದರ್ಭದಲ್ಲಿ ಅವುಗಳಿಗೆ ನೀರಿನ ಲಭ್ಯತೆ ಬಹಳ ಮುಖ್ಯ. ಇದು ಕೋಳಿಗಳಿಗೆ ನೀರಿನ ಲಭ್ಯತೆ ಯಾವಾಗ್ಲೂ ಶುದ್ಧವಾದಂತಹ ನೀರು ಅವುಗಳಿಗೆ ಯಾವಾಗ ಕುಡಿಬೇಕನ್ಸುತ್ತೋ ಹಾಗೆ ಲಭ್ಯ ಇರ್ತಕ್ಕಂತ ನೋಡ್ಕೊಳ್ಳೋದು ಬಹಳ ಮುಖ್ಯ. ಆದ್ರೆ ಬೇಸಿಗೆಯ ಸಂದರ್ಭದಲ್ಲಿ ನಾವು ಹೆಚ್ಚು ತಣ್ಣಗಿರ್ತಕ್ಕಂತಹ ನೀರನ್ನ 10-15 degrees ಇರ್ತಕ್ಕಂತಹ ನೀರನ್ನ ಕೋಳಿಗಳಿಗೆ ಕೊಡುವಂತ ವ್ಯವಸ್ಥೆ ಮಾಡಿದ್ರೆ ಅವುಗಳು ಹೆಚ್ಚು ನೀರನ್ನ ಸೇವಿಸ್ತವೆ. ಕೋಳಿ ಸಾಕಾಣಿಕೆಯಲ್ಲಿ ಇದು ಬೇಸಿಗೆಯಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಆಹಾರ ತಿನ್ನೋದಕ್ಕಿಂತ ಹೆಚ್ಚು ನೀರನ್ನು ಕುಡಿಯಲಿ. ಅದರಲ್ಲೂ ಮಧ್ಯಾಹ್ನದ ಸಂದರ್ಭದಲ್ಲಿ ತುಂಬಾ ಅತಿ ಹೆಚ್ಚು ಬಿಸಿಲಿದ್ದಾಗ ಅವುಗಳು ನೀರಿಗೆ ಹೆಚ್ಚು ಅವುಗಳಿಗೆ ಬೇಡಿಕೆ ಇರ್ತದೆ, ನೀರನ್ನು ಕುಡಿತವೆ. ಅದ್ರ ಮೂಲಕ ತಮ್ಮ ದೇಹದ ಉಷ್ಣತೆಯನ್ನ ಹೊರಗೆ ಹಾಕ್ತಕ್ಕಂಥದ್ದನ್ನು ನೋಡ್ತೀವಿ. ಹಾಗಾಗಿ ಕೋಳಿಗಳಿಗೆ ತಣ್ಣನೆಯ ನೀರನ್ನು ಕೊಡ್ತಕ್ಕಂಥದ್ದು, ನಾವು ತಣ್ಣನೆಯ ನೀರು ಕೊಡ್ತೀವಿ ವ್ಯವಸ್ಥೆ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಬಹಳ ಮುಖ್ಯವಾಗಿ ನಾವು ಗಮನಿಸ್ತೇ ಇರೋದು ರೈತರು ಅವುಗಳ ಮೇಲೆ ಓವರ್ ಹೆಡ್ ಟ್ಯಾಂಕ್ ಇಟ್ಕೊಂಡಿರ್ತಾರೆ ನೀರು ಸಪ್ಲೈ ಮಾಡಲಿ. ಅದು ಈ ಭಾಗದಲ್ಲಿ ತುಂಬಾ ಬಿಸಿಯಾಗುವುದಿಲ್ಲ, ನೀರೇನೆ ಹೀಟ್ರಲ್ಲಿ ಕಾಯಿಸ್ತಂಗಿರ್ತದೆ. ಆ ಓವರ್ ಹೆಡ್ ಟ್ಯಾಂಕ್ ಅನ್ನ ಕವರ್ ಮಾಡಿಬಿಟ್ಟು ಅದರಲ್ಲಿ ಇರದೇ ಇರ್ತಕ್ಕಂತ ನೀರು ಬಿಸಿಯಾಗದೇ ಇರೋ ಹಾಗೆ ಏನಾದ್ರೂ ವ್ಯವಸ್ಥೆಗಳನ್ನ ಮಾಡ್ಕೋಬೇಕು. ಹಾಗೇನೆ ಅದ್ರ ಮೂಲಕ ಬರ್ತಕ್ಕಂತ ಪೈಪ್ಗಳೇನಿದೆ ಆ ಪೈಪ್ಗಳನ್ನು ಸರಿಯಾದ ರೀತಿಯಲ್ಲಿ ಕವರ್ ಮಾಡಬೇಕು. ಬರ್ತಕ್ಕಂತ ನೀರು ತಣ್ಣದಾಗೇ ಇರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡ್ರೆ ಇದು ಬಹಳ ಮುಖ್ಯವಾದಂತ ವ್ಯವಸ್ಥೆ. ಅಂದ್ರೆ ಕೋಳಿ ಸಾಕಾಣಿಕೆದಾರರು ಈಗ್ಲೇನೆ ಆ ಟ್ಯಾಂಕ್ ಅನ್ನ ಆ ಪೈಪ್ಗಳನ್ನ ಕ್ಲೀನ್ ಮಾಡ್ಕೊಂಡು ಸಹ ಇಟ್ಕೊಳ್ಬೇಕು. ಇಲ್ಲಾಂದ್ರೆ ನೀರಿನ ಮೂಲಕ ರೋಗಗಳು ಆಗ್ತಕ್ಕಂತ ಸಾಧ್ಯತೆ ಯಾವಾಗ್ಲೂ ಹೆಚ್ಚು ಕೋಳಿ ಸಾಕಾಣಿಕೆ. ಆದ್ರೆ ಕ್ಲೀನ್ ಮಾಡೋದ್ರ ಜೊತೆಯಲ್ಲಿ ಮುಂದೆ ಅದು ಬಿಸಿ ಆಗದ ರೀತಿಯಲ್ಲಿ ಏನೆಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕು, ಒಂದ್ ಕವರಿಂಗ್ಸ್ ಏನಾದ್ರೂ ಬೇಕಾಗ್ತದೆ, ಆ ತರದ ವ್ಯವಸ್ಥೆಗಳ ಬಗ್ಗೆನೂ ಸಹ ಅವರು ಯೋಚನೆ ಮಾಡಬೇಕು. ಅಂದ್ರೆ ಕೋಳಿ ಸಾಕಾಣಿಕೆ ಮನೆ ಅವ್ರಿಗೆ ಕುಡಿ ನೀರಿನ ಒಂದು ವ್ಯವಸ್ಥೆ ಇರಬಹುದು, ಸುತ್ತಮುತ್ತ ಒಳ್ಳೆ ಗಾಳಿ ತಂಪಾಗಿರ್ತಕ್ಕಂಥ ಗಿಡ ಮರಗಳನ್ನ ನೆಡೋದು ಇವೆಲ್ಲ ಬಹಳ ಮುಖ್ಯ. ಬಹಳ ಮುಖ್ಯ. ಕೋಳಿ ಮನೆಯ ಸುತ್ತ ಯಾವಾಗ್ಲೂ ನಾವು ಮರಗಳಿರ್ಬೇಕಂತ ಹೇಳ್ತೇವೆ. ಅಂದ್ರೆ ತಂಪು ವಾತಾವರಣವನ್ನ ಅದು ಕಲ್ಪಿಸುತ್ತೆ ಅನ್ನೋ ದೃಷ್ಟಿಯಲ್ಲಿ ಕೋಳಿ ಮನೆಯ ಸುತ್ತ ವಾತಾವರಣ ಇರುತ್ತೆ. ಈಗ ನಾವು ಉದಾಹರಣೆಗೆ ಕೋಳಿ ಉದ್ಯಮದಲ್ಲಿ ಅತಿ ಹೆಚ್ಚು ಕೋಳಿಗಳನ್ನು ಸಾಕೋ ಪ್ರದೇಶ ತಮಿಳುನಾಡಲ್ಲಿ ಒಂದು ನಾಮಕ್ಕಲ್ ಅಂತ ಒಂದು ಪ್ರದೇಶ ಇದೆ. ಅದು ನಮ್ಮ ಬಳ್ಳಾರಿ ಮತ್ತೆ ರಾಯಚೂರು ಈ ಭಾಗಗಳು ನಮ್ಮ ಕಲ್ಯಾಣ ಕರ್ನಾಟಕ ಭಾಗಗಳಿಗೆ ಏನು ಪ್ರತ್ಯೇಕವಾಗಿಲ್ಲ. ಅದು

ಅದು ಕಡಾ ಖಂಡಿತವಾಗಿ ಅದು ಆಗೋ ರೀತಿಯಲ್ಲಿ ನೋಡ್ಕೋಬೇಕು. ಅಂದ್ರೆ ಆಮೇಲೆ ಎಷ್ಟು ಒಂದು ಕೋಳಿ ಸಾಕಾಣಿಕೆಗೆ ಪ್ರತಿ ಕೋಳಿಗೂ ಇಷ್ಟು ಜಾಗ ಬೇಕಂತ ಇರ್ತದೆ. ಉದಾಹರಣೆಗೆ ನಮ್ಮ ಕೋಳಿ ಮನೆಯಲ್ಲಿ ನಾವು 1,000 ಕೋಳಿಗಳನ್ನ ಮಾತ್ರ ಸಾಕಬಹುದು. ಅಲ್ಲಿ ರೈತ ನಂಗಿಲ್ಲ ಲಾಭ ಬರಬಹುದು ಅಂತ ಹೇಳಿ 1,500 ಸಾಕ್ಲಿಕ್ಕೆ ಹೋದ್ರೆ ಅಥವಾ 1,100 ಹೆಚ್ಚು ಸಾಕ್ಲಿಕ್ಕೆ ಹೋದ್ರು ಸ್ಪೇಸ್ ಕಡಿಮೆ ಆಗೋದ್ರಿಂದನು ಆರೋಗ್ಯದಲ್ಲಿ ಅವುಗಳ ಉತ್ಪಾದನೆಯಲ್ಲಿ ಕುಂಠಿತ ಆಗೋ ಸಾಧ್ಯತೆ. 1,000 ಅಂದ್ರೆ ಅದಕ್ಕಿಂತ ಹೆಚ್ಚು ಸಾಕಬಾರ್ದು, ಕಡಿಮೆ ಮಾಡಿಕೊಳ್ಳಿ, ಜಾಸ್ತಿ ಆಗ್ಬಾರ್ದು. ಅದು ಬೇಸಿಗೆಯಲ್ಲಿ ಅದು ಇನ್ನಷ್ಟು ತೊಂದರೆ ಕೊಡುತ್ತೆ. ಯಾಕೆಂದ್ರೆ ಅವುಗಳ ಮಧ್ಯೆ ಇರ್ತಕ್ಕಂತ ಸ್ಪೇಸ್ ಕಮ್ಮಿ ಆಗೋದ್ರಿಂದ ಗಾಳಿ ಸರಾಗವಾಗಿ ಆಡಲ್ಲ, ದೇಹದ ಉಷ್ಣತೆಯನ್ನು ಅವುಗಳಿಗೆ ಕಳ್ಕೊಳ್ಳೋದಕ್ಕಾಗಲ್ಲ, ಬದಲಾಗಿ ಉಷ್ಣತೆ ಮನೆಯಲ್ಲಿ ಜಾಸ್ತಿ ಆಗ್ತಕ್ಕಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಷ್ಟು ಜಾಗ ಇರುತ್ತೋ ಅಷ್ಟೇ ಕೋಳಿಗಳನ್ನ ಸಾಕ್ಲಿ, ಪರಿಶುದ್ಧವಾದಂತಹ ತಣ್ಣನೆಯ ನೀರನ್ನ ಕೊಡ್ಲಿ. ಅದಕ್ಕೋಸ್ಕರ ಅವರು ಅವ್ರ ಟ್ಯಾಂಕ್ ಅನ್ನ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಲಿ, ಅದು ಶುದ್ಧ ಮಾಡ್ಕೊಳ್ಳಿ, ಜೊತೆಯಲ್ಲಿ ಅದು ಬಿಸಿಯಾಗದ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ, ಜೊತೆಯಲ್ಲಿ ಆಹಾರದಲ್ಲಿ ಖನಿಜಗಳನ್ನ ಮತ್ತೆ ಜೀವಸತ್ವಗಳನ್ನ ಪೂರೈಕೆ ಮಾಡಿ, ಅದರಲ್ಲೂ ಬಹಳ ಮುಖ್ಯವಾಗಿ ವಿಟಮಿನ್ ಸಿ ಅನ್ನ ಆಹಾರದಲ್ಲಿ ಕೊಡ್ತಕ್ಕಂಥದ್ರ ಬಗ್ಗೆನೂ ಗಮನ ಹರಿಸ್ಬೇಕು. ಮತ್ತೆ ಹೆಚ್ಚು ತಿನ್ನಕ್ಕಾಗದೇ ಇರೋದ್ರಿಂದ ಕೊಬ್ಬಿನ ಅಂಶ ಇರತಕ್ಕಂತ ಅಂಶ ವಸ್ತುಗಳನ್ನ ಕೊಡೋದ್ರ ಕಡೆನೂ ಗಮನ ಹರಿಸ್ಬೇಕು. ನೆಲದ ಮೇಲೆ ಕೋಳಿ ಸಾಕಾಣಿಕೆಯನ್ನ ಮಾಡಿದಂತವರು ಕ್ಲೀನಿಂಗ್ ಬಗ್ಗೆ ಕಾಳಜಿ ತಗೋಬೇಕು. ಲಿಟರ್ ಬಹಳ ಮುಖ್ಯ. ಯಾವಾಗ್ಲೂ ಲಿಟರ್ ಅಂತ ಹೇಳ್ತಿದ್ ಸತ್ಯ ಅಂತ ಹೇಳ್ತಿದ್ದಪ್ಪ, ಸತ್ಯ ಪದ್ಧತಿ ಅದು. ಅದು ಯಾವಾಗ್ಲೂ ಒಣಗಿರ್ಬೇಕು, ಒಂದೇ ಆಗಿರಬಾರ್ದು. ಅದೇನೆ ನಾವು ನೀರ್ ಹಾಕ್ಲಿಕ್ಕೆ ಹೋಗಿ ಅಲ್ಲಿ ಆರ್ದ್ರತೆಯನ್ನ ಜಾಸ್ತಿ ಮಾಡಿ ಅದು ಒದ್ದೆ ಆಗ್ಬಿಡ್ತು ಅಂತ ಹೇಳಿದ್ರೆ ಅದು ಉಂಡೆಗಟ್ಟತ್ತ, ಆಮೇಲೆ ಅಲ್ಲಿ ಫಂಗಸ್ ಬೆಳೆಯುವ ಸಾಧ್ಯತೆ ಇರ್ತದೆ. ಅವುಗಳಿಂದ ಮತ್ತೆ ಶಿಲೀಂಧ್ರ ಸಂಬಂಧಪಟ್ಟಂತಹ ರೋಗಗಳ ಸಾಧ್ಯತೆ ಇರ್ತದೆ. ಹಾಗಾಗಿ ಅದು ಯಾವಾಗ್ಲೂ ಒಣಗಿರೋ ರೀತಿಯಲ್ಲಿ ನೋಡ್ತಕ್ಕಂಥದ್ದು, ಮತ್ತೆ ಅದನ್ನ ಮೇಲೆ ಕೆಳಗೆ ಮಾಡ್ತಕ್ಕಂಥದ್ದನ್ನ. ಹಾಗೆ ಅವರು ನೀರನ್ನ ಒಡಿದೇ ಇದ್ದಂತ ಸಂದರ್ಭದಲ್ಲಿ ಅದೇನು ಯೂಶಲಿ ಸಮ್ಮರ್ ಎಲ್ಲ ಆ ಸಮಸ್ಯೆ ಆಗಲ್ಲ, ಆದ್ರೆ ನಾವು ಅವುಗಳನ್ನ ತನ್ನ ಇಡಬೇಕಂತ ಹೇಳಿ ನೀರನ್ನ ಪ್ರೋಕ್ಷಣೆ ಮಾಡ್ಲಿಕ್ಕೆ ಶುರು ಮಾಡಿದಾಗ ಅದು ಫಾಗರ್ಸ್ ಆದ್ರೆ ಏನ್ ಸಮಸ್ಯೆ ಆಗಲ್ಲ, ನೇರವಾಗಿ ನೀರನ್ನ ಒಡೆಯೋದನ್ನ ನಾವು ನೋಡಿದೀವಿ ರೈತರು. ಹಾಗ ಮಾಡಿದಾಗ ಲಿಟರ್ನ ಸಮಸ್ಯೆಗಳನ್ನ ಅನುಭವಿಸುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಬೇಸಿಗೆಯಲ್ಲಿ ಸ್ವಲ್ಪ ಎಚ್ಚರ ವಹಿಸದೇ ಇದ್ರೆ ರೂಮಿನಲ್ಲಿ ಅಂದ್ರೆ ಕೋಳಿ ಮನೆಯ ಉಷ್ಣತೆ ಏನಿದೆ ಅದು 40-38 ಡಿಗ್ರಿಗಿಂತ ಹೆಚ್ಚಾದ್ರೆ ಕೋಳಿಗಳ ಸಾಯುವ ಸಂಖ್ಯೆ ಜಾಸ್ತಿ. ಸೊ ಹಾಗಾಗಿ ಆ ಒಂದು ಟೆಂಪರೇಚರ್ ಅದು ಕ್ರಿಟಿಕಲ್ ಟೆಂಪರೇಚರ್ ಅಂತ ಹೇಳ್ತೀವಿ, 38 ಡಿಗ್ರಿ ಸೆಂಟಿಗ್ರೇಡ್. ನೋಡಿ ವಾತಾವರಣದ ಹೊರಗೆ 42 ಇದೆ, ನಾವ್ ಮನೆ ಒಳಗೆ 38 ಮೇಲೆ ಹೋಗದಂಗ್ ನೋಡ್ಕೊಳ್ಳಿ ಅಂತ ಹೇಳ್ತಿದ್ವಿ. ಸೊ ಆ ವಾತಾವರಣವನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ನಾನು ಈಗ ಹೇಳದಂತ ಎಲ್ಲ ಕ್ರಮಗಳು, ತೆಂಗಿನ ಗರಿ ಹಾಕೋದು, ಒದ್ದೆ ಮಾಡಿಬಿಟ್ಟು ಗೋಣಿಚೀಲಗಳನ್ನ ಕಟ್ಟೋದು, ಫಾಗರ್ಸ್ ಮಾಡ್ಲಿಕ್ಕಾದ್ರೆ ಫಾಗರ್ಸ್ ಗಳನ್ನ ಬಳಸೋದು, ಫ್ಯಾನ್ ಗಳನ್ನ ಹಾಕೊಳ್ಳೋದು, ಇದೆಲ್ಲ ಮಾಡಿಕೊಂಡ್ರೆ ಬೇಸಿಗೆಯಲ್ಲೂ ಸಹ ನಾವು ಕೋಳಿ ಸಾಕಾಣಿಕೆಯಿಂದ ಉತ್ತಮ ಆದಾಯವನ್ನು ಗಳಿಸಲಿಕ್ಕೆ ಸಾಧ್ಯತೆ ಇದೆ. ಒಳ್ಳೇದು ಡಾಕ್ಟರ್ ಬಿ ಕೆ ರಮೇಶ್ ಅವರೇ. ಇದುವರೆಗೂ ಬೇಸಿಗೆಯಲ್ಲಿ ಕೋಳಿ ಸಾಕಾಣಿಕೆದಾರರು ಏನು ಒಂದು ಮುಂಜಾಗ್ರತಾ ಕ್ರಮಗಳನ್ನ ತಗೋಬೇಕು ಅಂತಕ್ಕಂತ ವಿಚಾರವಾಗಿ ಒಳ್ಳೆ ಮಾಹಿತಿಯನ್ನು ನಮ್ಮ ಕೋಳಿ ಸಾಕಾಣಿಕೆದಾರರಿಗೆ ನೀಡಿದ್ರೆ, ಕೋಳಿ ಸಾಕಾಣಿಕೆದಾರರು ಇಂಥ ವಿಚಾರವನ್ನ ತಿಳ್ಕೊಂಡು ನೀವು ಹೇಳಿದಂತ ಕ್ರಮಗಳನ್ನು ಅಳವಡಿಸಿಕೊಂಡ್ರೆ ಖಂಡಿತ ಕೋಳಿಯ ಮೊಟ್ಟೆ ಉತ್ಪಾದನೆ ಕಡಿಮೆ ಆಗದಂತೆ ನೋಡ್ಕೋಬಹುದು, ಜೊತೆಗೆ ಅಷ್ಟೇ ಒಳ್ಳೆ ರೀತಿಯಿಂದ ಕೋಳಿಗಳ ಬೆಳವಣಿಗೆನೂ ಸಾಧ್ಯವಾಗುತ್ತೆ. ಹೊರಗೆ ಸಾಕಿರ್ತಕ್ಕಂಥ ಕೋಳಿಗಳನ್ನ ಹೆಚ್ಚು ಹೊರಗೆ ಬಿಡ್ಲಿ, ತೊಂದರೆ ಇಲ್ಲ. ತೊಂದರೆ ಇಲ್ಲ ಅಂದ್ರೆ ಹಿತ್ತಲ ಸಾಕಾಣಿಕೆ, ಹಿತ್ತಲ ಸಾಕಾಣಿಕೆ ಹೆಚ್ಚು ಸೂಕ್ತ ಈ ಸಂದರ್ಭದಲ್ಲಿ. ಸಿಸ್ಟಮ್ ಅಲ್ಲಿ ಇದ್ದಂತ ಕೋಳಿಗಳಿಗೆ ಈ ತಾಪಮಾನ ತಡ, ಆದ್ರೆ ಒಳ್ಳೆ ನೀರನ್ನು ಕೊಡೋದ್ರ ಕಡೆ ಅವ್ರ ಗಮನ. ಈ ವರ್ಷ IMD ಇಂದ ಭಾರತೀಯ ಹವಾಮಾನ ಇಲಾಖೆ ಹೆಚ್ಚು ಬಿಸಿಲು ಇನ್ನು ಇರುತ್ತೆ ಅಂತ ಹೇಳ್ತಾ ಇದಾರೆ. ಅದು ದಕ್ಷಿಣ ರಾಜ್ಯಗಳಿಗೆ ಇಲ್ಲದೆ ಇದ್ರು ಇಲ್ಲಿ ನೋಡ್ತಾ ಇದ್ರೆ, ವಾತಾವರಣ ನೋಡ್ತಾ ಇದ್ರೆ ಹೆಚ್ಚು ಹವಾಮಾನ ತಾಪಮಾನ ಜಾಸ್ತಿ ಆಗ್ಬೋದು ಅನ್ನೋದನ್ನು ಕಂಡು ಬರ್ತಾ ಇದೆ. ಹಾಗಾಗಿ ಮುನ್ನೆಚ್ಚರಿಕೆ ವಹಿಸೋದು ಬಹಳ ಮುಖ್ಯ. ರೈತರಿಗೆ ಒಳ್ಳೇದಾಗಿ ಮುನ್ನೆಚ್ಚರಿಕೆಯನ್ನು ವಹಿಸಿ ತಮಗೂ ಸಹ ಈ ಒಂದು ಅವಕಾಶವನ್ನು ನೀಡಿದ್ದಕ್ಕೆ ಧನ್ಯವಾದಗಳು. ಇದುವರೆಗೆ ಬೇಸಿಗೆಯಲ್ಲಿ ಕೋಳಿ ಸಾಕಾಣಿಕೆದಾರರು ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ಡಾಕ್ಟರ್ ವಿ ಕೆ ರಮೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಬೌಲತ್ತಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 35-36.7 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 20.2-21.4 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 43-57% ಮತ್ತು ಕನಿಷ್ಠ ಆರ್ದ್ರತೆ 15-20% ಇರುವ ಸಾಧ್ಯತೆ ಇದ್ದು, ಗಾಳಿಯ ವೇಗ ಸರಾಸರಿ 3.6-6 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು

ಬಾರೆ ಬೆರಳಿಗೆ ಉಂಗೂರ ಬಾರೆ ಬೆರಳಿಗೆ ತೋಟದ ಹೊಂಬಾಳೆ ಬಾರೆ ಕಳಸಾಗೆ ಹೊಂಬಾಳೆ ಬಾರೆ ಕಳಸಾಗೆ ಸಂಪನ್ನೆ ಹೆಸರು ನಾಗರ ಕನ್ನೆ ಸಂಗಾತಿ